ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042588330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆತ್ಮೀಯ ಎಲ್ಲ ಕಿಸನವಾಣಿ ಕೇಳುಗ ರೈತ ಮಿತ್ರರಲ್ಲಿ ಶರಣು ಶರಣಾರ್ಥಿಗಳು. ಇಂದಿನ ಕಿಸನವಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ. ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಣಿಕೆ ಗ್ರಾಮದ ಚೌಡಿಕೆ ಕಲಾವಿದರಾದ ಕಮಲವ್ವ ಶೆದರೆಡ್ಡಿ ಹಾಗೂ ತಂಡದವರಿಂದ ಚೌಡಿಕೆ ಪದಗಳನ್ನು. ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನ ಕಾಕಂಡಿಕಿ ಗ್ರಾಮದ ಚೌಡಿಕೆ ಕಲಾವಿದರಾದ ಕಮಲವ್ವ ಶೆದರೆಡ್ಡಿ, ಶಾಂತಾ ಶೆದರೆಡ್ಡಿ, ಯಮಣವ್ವ ಬರಡ್ಡಿ ಹಾಗೂ ಶೆಟ್ಟವ್ವ ಮಮದಾಪುರ್ ಅವರಿಂದ ಚೌಡಿಕೆ ಪದಗಳನ್ನು ಕೇಳುವಿರಿ. ಮುಂದೆ ಬರತೀವರೇ ನಿಮ್ಮಲ್ಲಿ ನಾವು ಊಟಕ್ಕೆ ಬರತೀವ ಕಲೆ ತುಪ್ಪ ಕಾತ ಹಸನಂಗೆ ಹಾಲ್ ಕಾತೆ ತೂ ಕಲೆ ತುಪ್ಪ ಕಾತ ಗುರ್ತ ಹಿಡದೆ ನಮನ ಬರ್ತೆ ಮಾಡುವ ತಂಗೆ ಊಟಕ ಬರತೆ ಬಂದಾಳೆ ಗಳತೆಗೆ ತಾಯೋ ಬಂದಾಳೆ ಗುಡಿಯ ಬಾದಾಳೆ ಬಿಟ್ಟಿನಾದಾಳ ಕಾಯರ ಮುಂದೆ ಮ್ಯಾರಿಸ್ಯಾರೆ ರಾಯಗೊಂಡ ಪೂಜರಿಗೆ

ಚಂದ ನಿನ್ನ ಕೀರ್ತಿ ಹೋಗುದ ದೂರ ತನಕ, ನಿನ್ನ ಸುತಿಯ ಸಾರುದ ದೂರ ತನಕ. ಕುಂದ ಭೀಮ ಅಂದ ಉರವುದ ಬೆಳ್ಳಿಯ ಜಾತಿಗೆ ನೋಡುತ್ತೇನೆ ಸೂನ ಕೈಯಾಗಿನ ಬೆಳ್ಳಿಯ